ಪ್ರಿಯ ಕೇಳುಗರೇ, ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಶ್ರೋತೃಗಳೇ, ಗಮನಿಸಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ಕಾದಂಬರಿ ವಿಹಾರ. ಡಾ ಎಸ್ಎಲ್ ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಬಾನುಲಿ ಓದು. ನೆನಪಿಡಿ, ಕಾದಂಬರಿ ವಿಹಾರದ ಪ್ರಸಾರ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಈಗ ಕೃಷಿರಂಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜನಪದ ಗೀತೆಗಳು. ಹಲಸಿನ ಎಲ್ ಜಿ ಸಹೋದರಿಯರ ಧ್ವನಿಯಲ್ಲಿ ಜನಪದ ಗೀತೆಯೊಂದನ್ನು ಕೇಳಿದ್ರಿ. ಇವರದೇ ಧ್ವನಿಯಲ್ಲಿ ಮತ್ತೊಂದು ಜನಪದ ಗೀತೆ. ಎಂಟೆಂಟು ದಿನದಾಗಿ ಸಂತೆ ನಮ್ಮ ತವರಾಗಿ ಬಂಟಾನ ಮೇಲೆ ಕಡಲೆಯ ನಾರಿ ಸುಂದರಿ ನಾರಿ ಸುಂದರಿ ಕೈಯಾಗೆ ಚಂದೊಳ್ಳೆ ಹೂವ ನೋಡೆ ನಾರಿ ಸಂಗಮನ ತುರಾಬಿಗೆ ನಾರಿ ಸುಂದರಿ ಕೈಯಾಗೆ ಚಂದೊಳ್ಳೆ ಹೂವ ನೋಡೆ ನಾರಿ ಸಂಗಮನ ತುರಾಬಿ ಇದುವರೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಲ್ ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರವಿರುತ್ತದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ಕಾರ್ಯಕ್ರಮ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.